ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಅಂತೇಳಿ. ಈ ರೈತರ ಕಾರ್ಯಾಗಾರದಲ್ಲಿ ರೈತರಿಗೆ ಮಾತ್ರ ಅವಕಾಶ ಇರ್ತದೆ, ಅದು ದೊಡ್ಡ ಮಟ್ಟದ ವೇದಿಕೆನೂ ಇರ್ತದೆ. ಅಲ್ಲಿ ತಾವು ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಬಂದಾಗ ಇಲ್ಲಿ ನಮ್ಮ ಅಧಿಕಾರಿಗಳನ್ನು ಸಂಪರ್ಕಿಸಿ ಎಲ್ಲಿ ನಮ್ಮ ರೈತರ ಮೇಳ ಆಯೋಜಿಸಿ ಅಲ್ಲೇ ಕೂತ್ಕೊಂಡು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಚರ್ಚೆಯನ್ನು ಕೂಡ ಮಾಡಬಹುದು, ಮತ್ತೆ ನಮ್ಮ ಮೇಳದಲ್ಲಿ ನೀವು ಕೂಡ ಭಾಗಿಯನ್ನು ಆಗಬಹುದು. ಅರಮನೆ ಮೈದಾನದಲ್ಲಿ, ಅರಮನೆ ಮೈದಾನ ಬೆಂಗಳೂರು. ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ನನ್ನ ವಿನಂತಿ ಏನಪ್ಪ ಅಂತಂದ್ರೆ, ಬಹುಶಃ ಹೆಚ್ಚು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದ್ರೆ ಫೋನ್ ಕನೆಕ್ಷನ್ ಸಿಕ್ತಿರಬಹುದು. ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡರಿಗೆ ಮತ್ತು ಪ್ರಶ್ನೆಗಳನ್ನು ಕೇಳಿದ ಎಲ್ಲ ಕೇಳುಗರಿಗೂ ಮತ್ತು ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಇದೇ ರೀತಿ ಕಳೆದ ಸೆಪ್ಟೆಂಬರ್ 20, 2024 ನಾವು ಈ ಒಂದು ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಿದ್ವಿ. ಇವತ್ತು ನಮ್ಮ 12ನೇ ಕಾರ್ಯಕ್ರಮವಾಗಿತ್ತು. ಇಲ್ಲಿಗೆ ನಮ್ಮ ಈ ಬಾರಿಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಧನ ಸುದ್ದಿ. ಮೂಲತ್ ನಾಪೋಕ್ಲು ಗ್ರಾಮತ್ರ ಮೈಸೂರು ವಿಜಯನಗರ ಥರ್ಡ್ ಸ್ಟೇಜ್ ಲು ವಾಸಂಜ ಕುಲ್ಲೇಟಿರ ಲೆಫ್ಟಿನೆಂಟ್ ಕರ್ನಲ್ ಕೆಬಿ ಅಪ್ಪಣ್ಣಯಂಗ ಇಂದು ಮಜ್ಜನ ಮರಣಪಟ್ಟಿದ್ದು 89 ಬೈತ್ರ ಕುಲ್ಲೇಟಿರ ಲೆಫ್ಟಿನೆಂಟ್ ಕರ್ನಲ್ ಕೆಬಿ ಅಪ್ಪಣ್ಣಯಂಗಡ ಚಾವುಕೂಟು ಮೈಸೂರಲ್ಲುಳ್ಳ ಅಯಂಗಡ ಸ್ವಂತ ಮನೆಯಲ್ಲಿ. ಆಖರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ವಿಜಯನಗರ ಥರ್ಡ್ ಸ್ಟೇಜ್ ಲುಳ್ಳ ಮುಕ್ತಿಧಾಮ ತನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಂಗೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸೋಮರ್ಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೂಡುಕೊಟ್ಟಲ್ಲಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 4 ದಿನಗಳ ಕಾಲ ಏರ್ಪಾಟಾಗಿರುವ ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮಕ್ಕೆ ಕುಶಲ್ನಗರದಲ್ಲಿ ಚಾಲನೆ ನೀಡಲಾಯಿತು. 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವ 4 ದಿನಗಳ ಶೈಕ್ಷಣಿಕ ಪ್ರವಾಸ ಕಾರ್ಯಕ್ರಮಕ್ಕೆ ಕುಶಲ್ನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕುಶಲ್ನಗರ ಪುರಸಭೆಯ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರೋವು ಚಾಲನೆ ಕೊಟ್ಟು ಪ್ರವಾಸಿ ಮಕ್ಕಳಿಗೆ ಕಿಟ್ ಹಂಚಿಕೆ ಮಾಡಿ ಮಾತನಾಡಿದ ಇವು ವಿದ್ಯಾರ್ಥಿ ಜೀವನದಲ್ಲಿ ಶೈಕ್ಷಣಿಕ ಪ್ರವಾಸಗ ಶಾಶ್ವತ ಕಲಿಕೆಯೊಟ್ಟಿಗೆ ಜೀವನದ ಅನುಭವ ಕೊಟ್ಟದೆ. ವಿದ್ಯಾರ್ಥಿಗ ಒಳ್ಳೆ ಪ್ರವಾಸಿ ಕೇಂದ್ರಗಳೊಟ್ಟಿಗೆ ಐತಿಹಾಸಿಕ ಜಾಗಗಳನ್ನ ವೀಕ್ಷಣೆ ಮಾಡಿ ಒಳ್ಳೆ ಅನುಭವ ಪಡ್ಕೊಂಡು ಜ್ಞಾನ ಹೆಚ್ಚು ಮಾಡ್ಕೊಳಕಂತ ಹೇಳ್ದು. ತಾಲೂಕು ಶಿಕ್ಷಣಾಧಿಕಾರಿ ಎಸ್ ಭಾಗ್ಯಮ್ಮವು ಮಾತಾಡಿ 2 ತಾಲೂಕುಗಳ 100 ಮಕ್ಕಳ 4 ದಿನದ ಪ್ರವಾಸದಲ್ಲಿ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ತುಂಗಭದ್ರಾ ಡ್ಯಾಂ ಚಿತ್ರದುರ್ಗ ಹಂಪಿ ಗೋಕರ್ಣ ಉಡುಪಿ ಮಣಿಪಾಲ್ ಮಂಗಳೂರು ಸೇರಿದಂಗೆ ಪ್ರವಾಸಿ ಕೇಂದ್ರಗಳಿಗೆ ಭೇಟಿ ಕೊಟ್ಟವೆ ಅಂತ ಹೇಳ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವೀರಶ್ಪೇಟೆ ಬಿಸಿ ಟ್ರಸ್ಟ್ ಸ್ವಸಹಾಯ ಸಂಘಗಳ ಒಕ್ಕೂಟದ ಕೂಡುಕೂಟಲ್ಲಿ ಭತ್ತದ ಬೆಳೆನ ಕ್ಷೇತ್ರೋತ್ಸವ ಕಾರ್ಯಕ್ರಮ ಅಮ್ಮತ್ತಿ ವಲಯದ ಹಾಲುಗುಂದ ಕಾರ್ಯಕ್ಷೇತ್ರದಲ್ಲಿ ನಡೆದು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದ ಪ್ರಗತಿಪರ ಕೃಷಿಕ ನಾಣಯ್ಯವು ಮಾತಾಡಿ ಯಂತ್ರಶ್ರೀ ಭತ್ತದ ಬೇಸಾಯದಿಂದ ಕಮ್ಮಿ ಖರ್ಚು ಜಾಸ್ತಿ ಇಳುವರಿ ಪಡ್ಕೊಳಕಂತ ಹೇಳಿದ್ದು. ಕೃಷಿ ಮೇಲ್ವಿಚಾರಕ ವಸಂತ್ ಭತ್ತದ ಸಸಿಮಡಿ ಟ್ರೇಗಳ ಬಗ್ಗೆ ಮಾಹಿತಿ ಕೊಟ್ಟು 2024-25 ಸಾಲಿನಲ್ಲಿ ಬಿಎಡ್ ಓದ್ತಿರುವ ಅಲ್ಪಸಂಖ್ಯಾತ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹಧನಕ್ಕೆ ಅರ್ಜಿ ಕರೆದಳು. ಅಲ್ಪಸಂಖ್ಯಾತ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಪಾರ್ಸಿ ಜೈನ ಬೌದ್ಧ ಸಮುದಾಯದ ಮಕ್ಕ ಸೇವಾಸಿಂಧು ಪೋರ್ಟಲ್ಲಿ ಇದೇ 20ನೇ ತಾರೀಕಿನೊಳಗೆ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕಾದ್ರೆ ಎಫ್ಎಂಸಿ ಕಾಲೇಜ್ ಹತ್ತಿರ ಇರುವ ಅಲ್ಪಸಂಖ್ಯಾತ ಮಾಹಿತಿ ಕೇಂದ್ರದಿಂದ ಪಡ್ಕೊಳಕ್ಕೆ. ಸ್ವಾಮಿ ವಿವೇಕಾನಂದ ಜಯಂತಿ ನಿಟ್ಟಲ್ಲಿ ಇದೇ 12ರಿಂದ 18ಕ್ಕೆ ಮುಟ್ಟ ಜಿಲ್ಲೆನ ಯುವಕ ಸಂಘ ಯುವತಿ ಮಂಡಳಿ ಮಹಿಳಾ ಸಮಾಜ ಹಂಗೆ ಶಾಲಾ ಕಾಲೇಜುಗಳ ಕೂಡುಕೂಟಲಿ ಮಡಿಕೇರಿಯಲ್ಲಿ ರಾಷ್ಟ್ರೀಯ ಯುವ ದಿನ ಹಂಗೆ ಯುವ ಸಪ್ತಾಹ ನಡೆಯಕ್ಕಿದ್ದು ಇದೇ 13ಕ್ಕೆ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮ ನಡೆದಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಬಾಡಿಯಲ್ಲಿ ನಡೆಯಕ್ಕಿರುವ ಜಿಲ್ಲಾ ಮಟ್ಟದ ಕಾರ್ಯಕ್ರಮನ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಉದ್ಘಾಟನೆ ಮಾಡುವೆ. ಈ ಕಾರ್ಯಕ್ರಮದಲ್ಲಿ ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. 2025-26 ಸಾಲಿಗೆ ಏಕಲವ್ಯ ಮಾದರಿ ವಸತಿ ಶಾಲೆ ಬಾಳುಗೋಡು ವಿರಾಜಪೇಟೆ ತಾಲೂಕು ಇಲ್ಲಿ 6ನೇ ತರಗತಿಗೆ ಪ್ರವೇಶಾತಿ ಶುರುವಾಗಿದ್ದು ಈ ಸಂಬಂಧ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಳು. ಬೇರೆ ಬೇರೆ ವರ್ಗಗಳ 5ನೇ ತರಗತಿಯಲ್ಲಿ ಓದ್ತಿರುವ ಮಕ್ಕ ಇದೇ ತಿಂಗಳ 31ರೊಳಗೆ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಹಂಗೆ ಅರ್ಜಿ ನಮೂನೆಗಾಗಿ ಏಕಲವ್ಯ ಮಾದರಿ ವಸತಿ ಶಾಲೆ ಬಾಳುಗೋಡು ವಿರಾಜಪೇಟೆ ತಾಲೂಕು ಇಲ್ಲಿಂದ ಪಡ್ಕಣಕ್ಕಂತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಇಲಾಖೆನ ಯೋಜನಾ ಸಮನ್ವಯಾಧಿಕಾರಿಯವರು ತಿಳಿಸಿದಳು. ಜಿಲ್ಲಾ ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಹಂಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಇವರ ಕೂಡುಕೂಟಲಿ ಇದೇ 11ರಿಂದ 17ಕ್ಕೆ ಮುಟ್ಟ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹದ ನಿಟ್ಟಲ್ಲಿ ಇದೇ 11ರ ಬೆಳಿಗ್ಗೆ 10 ಗಂಟೆಗೆ ಗಾಂಧಿ ಮಂಟಪದ ಚೌಕಿಗೆ ಮುಟ್ಟ ಬೃಹತ್ ಜಾಥಾ ನಡೆದಿದೆ ಅಂತ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಘಟಕರು ತಿಳಿಸಿದರು. ಸರ್ಕಾರದ ಯುವನಿಧಿ ಯೋಜನೆಯಲ್ಲಿ 2023-24 ಸಾಲಿನಲ್ಲಿ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಪದವಿಯಲ್ಲಿ ತೆರಿಗಡೆಯಾಗಿ ಚಾಕ್ರಿ ಸಿಗದ ಅರ್ಹ ಅಭ್ಯರ್ಥಿಗ ಪದವೀಧರರಿಗೆ ತಿಂಗಳಿಗೆ 3,000 ಹಂಗೆ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗಿದೆ. ಫಲಿತಾಂಶ ಬಂದು 180 ದಿನಗ ಪೂರೈಸಿ ಹೆಸರು ನೋಂದಾಯಿಸಿಕೊಂಡ ಅಭ್ಯರ್ಥಿಗಳಿಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ. ವಿಶೇಷ ನೋಂದಣಿ ಅಭಿಯಾನ ಇದೇ 20ಕ್ಕೆ ಮುಟ್ಟ ಜಿಲ್ಲೆಯ ಎಲ್ಲಾ ತಾಲೂಕು ಪಂಚಾಯಿತಿನ ಕಚೇರಿ ಆವರಣದಲ್ಲಿ ನಡೆದಿದೆ ಅಂತ ಜಿಲ್ಲಾ ಉದ್ಯೋಗಾಧಿಕಾರಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448-000383, ಚಂದುರ ದೇವಯ್ಯ 9480165997. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲೇ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಕಾಸರಗೋಡು, ಉರುಡೂರು, ಅಡೂರು, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಕೌಡಿಂಗ್ಕಾನ ಯಾತ್ರೆ, ಶ್ರೀ ಬಿಂಬ ಚೈತನ್ಯ ವೃದ್ಧಿ, ಸಹಸ್ರ ಕುಂಭಾಭಿಷೇಕ ಮತ್ತು ಮಕರ ಸಂಕ್ರಮಣ ಮಹೋತ್ಸವ ಆರಂಭಗೊಂಡಿದ್ದು ಈ ತಿಂಗಳ 14ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಉಗ್ರಾಣ ತುಂಬಿಸುವುದು, 10 ಗಂಟೆಯಿಂದ ಹಸಿರು ವಾಣಿ ಹೊರೆ ಕಾಣಿಕೆ, ಸಂಜೆ ದುರ್ಗಾ ಪೂಜೆ, ರಕ್ಷೋಗ್ನ ಹೋಮ, ವಾಸ್ತು ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯ ನಡೆಯಲಿದೆ. ಮಧ್ಯಾಹ್ನ ಹಾಗೂ ರಾತ್ರಿ ಪ್ರಸಾದ ಭೋಜನವಿದೆ. ನಾಡಿನ ಭಗವದ್ ಭಕ್ತರೆಲ್ಲ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಡಿಸೆಂಬರ್ 31ಕ್ಕೆ ಮರಣಪಟ್ಟ ಮೂರ್ನಾಡು ಕೊಡಂಬೂರು ಗ್ರಾಮ ತೋರೇರ ಪೌತಿ ಚಂಗಪ್ಪ ಇಂಡಪೊಣ್ಣು ಜಾನಕಿ ಜೂಬಿ ಐಂಡಮಾದ ಕಾರ್ಯ ಇದೇ 11ನೇ ತಾರೀಕು. ನಾಳೆ ಚೆನ್ನಿಯಾಚ ಪೊಲಕ 12 ಗಂಟೆಗೆ ಮೂರ್ನಾಡರ ನಾಪೋಗ್ಲು ರೋಡ್ ಲುಳ್ಳ ಲಯನ್ಸ್ ಕ್ಲಬ್ ಕಟ್ಟಡದ ನರ್ಪ ಒಕ್ಕಕಾರ ಊರ್ಕಾರ ಬೆಂದು ಚಂಗಾದ್ಯಲ್ಲ ಇದನ್ನೇ ಆಹ್ವಾನ ಗ್ಯಾರ ಮಾಡಿದ್ದು ಬರನೊಂದು ಐಂಡ ಮಕ್ಕ ಮೈಮಕ್ಕ ಕಿರುಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತು. ಚೇಂಡಾಣೆ ಚೇಲವಾರ ಗ್ರಾಮದ ಕೋಳಿಮಾಡು ಕುಟುಂಬಸ್ಥರ ಇಮ್ಮನೆಯಲ್ಲಿ ಇದೆ. ಜನವರಿ 11ಕ್ಕೆ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋ ಕುತ ಕೋಳಿಮಾಡು ಕುಟುಂಬಸ್ಥರು ಕೇಳಿಕೊಂಡಳು.